ಡಾಕ್ಟರ್ ಮಂಜುನಾಥ ರೆಡ್ಡಿಯವರು ಕೀಟ ತಜ್ಞರು, ಇವರು ಸಹ ವಿಚಾರಗಳನ್ನು ತಿಳಿಸಿದ್ದಾರೆ, ಆಲಿಸಿಕೊಳ್ಳಿ. ಮುಂದಿಂದು ಕರೆ, ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಮಡಿಕೇರಿ ತಾಲೂಕು ಮದನಾಡು ಪಂಚಾಯತಿಯ ಬೆಟ್ಟತ್ತೂರು ಗ್ರಾಮದ ಕಡ್ಡಾಯದ ಪುಟ್ಟಯ್ಯ ಅಂತ, ಮಾಜಿ ಸೈನಿಕ. ಎರಡು ಮಾಹಿತಿ ಬೇಕು ಸರ್. ಈಗ ನೀವು ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಚಟ್ಟಳ್ಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಗ್ರಾಮ ಪಂಚಾಯತಿಯ ಒಂದು ಸಮ್ಮುಖದಲ್ಲಿ ಮಾಡಿದ್ದಾರೆ ಕೇಳಿ. ಒಂದು ಬೆಟ್ಟತ್ತೂರು ಬರ್ತದೆ, ನಮಗೆ ಒಂದು 12 ಎಕರೆ ತೋಟ ಇದೆ, ಮಣ್ಣು ಪರೀಕ್ಷೆ ಮಾಡಿಸಿಲ್ಲ. ನಮ್ಮಲ್ಲಿ ಮಳೆ ಜಾಸ್ತಿ ಇದೆ, ಹೆಚ್ಚು ಕಡಿಮೆ ಒಂದು 200 inches ಮಳೆ ಆಗ್ತದಲ್ಲ ಸರ್. ಪುಟ್ಟಯ್ಯನವರೇ ನಮಸ್ಕಾರ. ನೀವು ಒಂದಿನ ಆರ್ಗನೈಸ್ ಮಾಡಿ, ಇವೆಲ್ಲ ಬೆಳೆಗಾರರು ಸೇರಿದ್ರೆ ನಾವು ಅಲ್ಲೇ ಡೆಮಾನ್ಸ್ಟ್ರೇಟ್ ಮಾಡಿ ತೋಟದಲ್ಲೇ ಸಹ ನಾವು ಚಟ್ಟಳ್ಳಿಗೆ ಬರಕ್ ಆಗುದಿಲ್ಲ. ಇಲ್ಲ, ನಾವೇ ಅಲ್ಲಿ ಬರ್ತಾ ಇದ್ದೀರಿ, ಹಳ್ಳಿಗೂ ಬಂದು ನಾವು ಮಣ್ಣು ಹೇಗೆ ತೆಗೆಯೋದು ಎಲ್ಲ ನಮ್ಮ ಸಿಬ್ಬಂದಿಗಳೇ ಮುಂದೆ ನಿಂತು ಹೇಗೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ಮಣ್ಣು ತಗೊಂಡು ಹೋಗ್ತಾರೆ. ನೀವು ಅಲ್ಲಿ ಆಸಕ್ತರನ್ನ ಸೇರಿಸ್ಬಿಟ್ರೆ ಇನ್ನೂ ಅನುಕೂಲ ಆಗ್ತದೆ. ಮತ್ತೆ ಇನ್ನೊಂದು ಸರ್, ಸಬ್ಸಿಡಿ ಕೊಡ್ತಾರಲ್ಲ ಸರ್ ಕೆರೆಗೆ, ಅದು ಕೆರೆದು ಉದ್ದ ಆಗಲ್ಲ, ಏನು ಲಿಮಿಟ್ ಇದೆ ಸರ್? ಹೌದು, ನಿಮ್ಮ ಎಕರೇಜ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಎಷ್ಟು ಎಕರೆ ಇದೆ? 7 ಎಕರೆ ಇದೆ ಸರ್. ಈಗ ಅದಕ್ಕೆ ಏನಂತಂದ್ರೆ, ನಾವು ಉದ್ದೇಶ 80x80 ಅಂತ ಇರುತ್ತೆ ನಿಮ್ಮ ಇದಕ್ಕೆ. ನನ್ನ ಪರ್ಸನಲ್ ಇದು ಅಂತಂದ್ರೆ ವಾಟರ್ ಸ್ಟೋರೇಜ್ ಇದ್ದಷ್ಟು ಒಳ್ಳೇದೆ, ಆಯ್ತಾ? ನಮ್ಮಲ್ಲಿ ಎಲ್ಲ ಕೊಲ್ಲಿಗಳು ಹರಿತಾ ಇರ್ತವೆ, ವಾಟರ್ ಸ್ಟೋರೇಜ್ ಇದೆ. ಓಕೆ, ಅದಕ್ಕೆ ದೊಡ್ಡದೇ ಮಾಡ್ಕೊಳ್ಳಿ ಕೆರೆ, ಬೆನಿಫಿಟ್ ಇದೆ. ಕೆರೆ ಜೊತೆಗೆ ನಾವು ಸ್ಪ್ರಿಂಕ್ಲರ್ ಪೈಪ್ಸ್, ಜೆಟ್, ಆಮೇಲೆ ಮೋಟರ್ ಎಲ್ಲ ಕೊಡ್ತೀರಿ. ಅದು 40% ಸಬ್ಸಿಡಿ ಯೂನಿಟ್ ಕಾಸ್ಟ್ ಮೇಲೆ. ಹೆಚ್ಚಿನ ಮಾಹಿತಿಗೆ ನಾವು ಬಂದು ಬೇಕಾದ್ರೆ ಏನಂದ್ರೆ, ಈಗ ಇಷ್ಟೇ ಉದ್ದ ಅಗಲ ತೆಗಿಬೇಕು ಅಂತ ಹೇಳ್ತಾರೆ ಹೆಕ್ಟೇರ್ಗೆ. ಹಾ ಇದೆ, ಅದಕ್ಕೆ ಕಮ್ಮಿ ಇದ್ರೆ ಕಮ್ಮಿ ಸಬ್ಸಿಡಿ ಇದಾಗುತ್ತೆ ಅಷ್ಟೇ, ಬಿಟ್ರೆ ದೊಡ್ಡದ್ ಮಾಡ್ಕೊಳ್ಳಿ. ಯಾಕಂದ್ರೆ ಆದಷ್ಟು ವಾಟರ್ ಸ್ಟೋರೇಜ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಹೌದೌದು, ನಮಗೆ ಈಗ ಎಷ್ಟು ಉದ್ದ ಆಗಲ ಬೇಕು ಅಷ್ಟಕ್ಕೆ ತೆಗೆದ್ರೆ ಇದಕ್ಕೆ ಸಬ್ಸಿಡಿ ಕೊಡ್ತೀರಿ. ಕಮ್ಮಿ ಇದ್ರೆ ಕಮ್ಮಿ ಕೊಡ್ತೀರಿ, ಜಾಸ್ತಿ ಮಾಡ್ಕೊಳ್ಳಿ. ಅದು ನಮ್ಮ ಉದ್ದೇಶ ಏನಂದ್ರೆ ವಾಟರ್ ಫೆಸಿಲಿಟಿ ಇದ್ದಷ್ಟು ಒಳ್ಳೇದಲ್ವಾ, ಆ ಉದ್ದೇಶದಲ್ಲಿ ಇದೇ ಒಂದು ಸದುಪಯೋಗ ಪಟ್ಕೊಳ್ಳಿ, ಆಯ್ತಾ? ಅದು ಮುಖ್ಯ, ರೋಬಸ್ಟ್ ಇರೋದ್ರಿಂದ ನಿಮ್ಗೆ ಬ್ಲಾಸಮ್ ಬ್ಯಾಕಿಂಗು ಅವಶ್ಯಕತೆ, ಅಶ್ಯೂರ್ಡ್ ಕ್ರಾಪ್ ಮಾಡಬಹುದು ಬರುತ್ತೆ. ಆದ ನಿಟ್ಟಿನಲ್ಲಿ ನೀವು ಸಂಪರ್ಕ ಮಾಡಿ, ತೊಂದರೆ ಇಲ್ಲ. ಇಲ್ಲ, ನಾವು ಏರಿಯಾದಲ್ಲೆಲ್ಲ ಮಿಕ್ಸ್ ಬೆಳೆ ಮಾಡಿದ್ದಾರೆ, ಅರಬಿ ಮತ್ತೆ ರೋಬಸ್ಟ್ ಎರಡು ಇದೆ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ಯಾಕಂದ್ರೆ ನೀರಿನ ಸೌಕರ್ಯ ಇದ್ದಷ್ಟು ಒಳ್ಳೇದಲ್ಲ. ಹೊಸ ಸ್ಪ್ರಿಂಕ್ಲರ್ ಪೈಪ್ಸ್, ಜೆಟ್, ಆಮೇಲೆ ಮೋಟ್ರು, ಹಳೆ ಮೋಟ್ರ್ ಇದ್ರು ಅದನ್ನ ಅಪ್ಗ್ರೇಡ್ ಮಾಡಿ, ಇಲ್ಲ ನನ್ಗೆ 5 HP ಸಾಲಲ್ಲ, 10 HP ಬೇಕು ಅಂತಂದ್ರೆ ಅದಕ್ಕೂ ಕೊಡ್ತೀರಿ, ಏನ್ ತೊಂದರೆ ಇಲ್ಲ. ಸರಿ, ಓಕೆ. ಕೀಟದ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡಬೇಕು ಮಂಜುನಾಥ ರೆಡ್ಡಿ ಅವರೇ. ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಕಾಫಿ ಬೆಳೆಗೆ ಏನೇನು ಕೀಟಗಳು ಕಾಣಿಸಿಕೊಳ್ತವೆ? ಇನ್ನೊಂದು 15 ತಿಂಗಳ ಅವಧಿಯಲ್ಲಿ ಕಾಫಿ ಬೆಳೆಗಾರರು ಏನು ಕ್ರಮಗಳನ್ನು ಕೈಗೊಳ್ಳಬೇಕು? ಈ ಸಂದರ್ಭದಲ್ಲಿ ಈಗ ಜನವರಿಯಲ್ಲಿ ಈಗ ಆಲ್ಮೋಸ್ಟ್ ಅರೇಬಿಕಾನ ಕೊಯ್ಲು ಆಗಿದೆ, ಈಗ ರೋಬಸ್ಟ ಶುರುವಾಗಿದೆ ಕೊಯ್ಲು. ಹೌದು, ಅರೇಬಿಕಾದಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂದ್ರೆ, ಈಗ ಮುಖ್ಯವಾಗಿ ಕೀಟಗಳು ಬರೋದು ಕಾಫಿ ಕಾಯಿ ಕೊರಕ, ಬೇಸಿಗೆಯಲ್ಲಿ ಬರೋದು ಮಿಲಿ ಬಗ್ಸ್ ಅಂದ್ರೆ ರಸ ಇರುವ ಕೀಟಗಳು, ಮಿಲಿ ಬಗ್ಸ್, ಸ್ಕೇಲ್ಸ್. ಕಾಯಿ ಕೊರಕ ಈ 3 ವರ್ಷದಿಂದ ಕಡಿಮೆ ಇದೆ, ಆದ್ರೂ ಅದನ್ನ ನಾವು ಕಡೆಗಣಿಸುವಂತಿಲ್ಲ, ಅದು ಒಂದೇ ತಿಂಗಳಲ್ಲಿ ಅದನ್ನ ವಾಪಸ್ ಬರುವ ಶಕ್ತಿ ಇರುತ್ತೆ. ಆದ್ರಿಂದ ಅದು ಅರೇಬಿಕಾದಲ್ಲಿ ಈಗ ಕೊಯ್ಲು ಆಗಿರೋದ್ರಿಂದ ಏನೇನು ಕಾಯಿ ಬಿಟ್ಟಿದೆ ಕೆಳಗಡೆ ಉದುರಿರುವಂತದ್ದು, ಗಿಡದಲ್ಲಿ ಇರುವಂತದ್ದು, ಮತ್ತೆ ಮರ ಕಾಫಿನ ನೀಟಾಗಿ ಕುಯ್ಬೇಕಾಗುತ್ತೆ. ಕುಯ್ದು ಅದನ್ನ ಬೋರರ್ ಇದ್ರೆ ಸಂಸ್ಕರಣೆ ಮಾಡ್ಬೇಕು, ಇಲ್ಲಾಂದ್ರೆ ಅದನ್ನ ಒಣಗಿಸಿ ಬಿಡಬಾರ್ದು ಯಾವುದೇ ಇದರಲ್ಲಿ. ಆ ವಿಚಾರನ್ನ ನಾವು ಕರೆಯನ್ನ ಸ್ವೀಕರಿಸಿ ಮಾತಾಡಿದ ಬಳಿಕ ತಗೊಂಬೋಣ. ನಮಸ್ಕಾರ, ಯಾರು ತಾವು ಹೇಳಿ, ಮಾತಾಡಿ. ಹಲೋ ಸರ್. ಹಾ, ತಮ್ಮ ಹೆಸರು? ಸಾರಣೆಯಿಂದ ತಂಗಮ್ಮ ಅಂತ. ನಮ್ದು ಒಂದು 1/2 ಎಕರೆ ತೋಟ ಇದೆ, ಅದು ಮಾಡ್ಬೋದಾ? ಗ್ರೀನ್ ಪ್ಲಾಂಟೇಶನ್ ಮಾಡ್ಬೋದಾ? 1/2 ಎಕರೆ ನೋಡಿ, ಇದು ಒಂಥರ ಉಪಯುಕ್ತವಾದ ಪ್ರಶ್ನೆ. ಸಣ್ಣ ಸಣ್ಣ ಬೆಳೆಗಾರ ಇರ್ತಾರೆ. ನಮ್ಮ ಉದ್ದೇಶ ಸಣ್ಣ ಬೆಳೆಗಾರಿಗೆ ಒತ್ತು ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಗೆ ಒಂದು ಸೆನ್ಸ್ ಮಾಡ್ತಿರೋ ನಾವು ಕೊಡ್ತೀರಿ, ಅದ್ರ ಬಗ್ಗೆ ಯೋಚನೆ ಮಾಡ. ಮರುನಾಟಿ ಮಾಡ್ತಾರೆ, ಅದು ಹಳೆ ತೋಟ ಇದ್ದು ನೀವು ಈಗ ನಾಟಿ ಮಾಡೋದಾದ್ರೆ ಮಾಡಿದ್ರೆ ಅದಕ್ಕೆ ಕನ್ಸಿಡರ್ ಮಾಡ್ತೀರಿ, ಆಯ್ತಾ? ನೀವು 1/2 ಎಕರೆ ಗಿಡ ಎಲ್ಲ ಅದೆಲ್ಲ ಕಿತ್ತಾಕಿ ಬೇರೆ ಹಾಕೋಣ ಅಂತ. ಅಲ್ಲ, ಅದು ನಮ್ಗೆ ದೃಢೀಕರಣ ಆಗ್ಬೇಕು. ಅದು 30 ವರ್ಷದ ಹಳೆ ತೋಟ ಇಲ್ಲ ಅರೇಬಿಕಾ ಇದ್ರೆ 15 ವರ್ಷದ ಹಳೆ ತೋಟ ಇತ್ತು ಅಂದ್ರೆ ನಾವು ನಮ್ಗೆ ಎಕ್ಸ್ಟೆಂಡ್ ಮಾಡಕ್ ಆಗ್ತದೆ. ಅದಕ್ಕೆ ಯಾವ್ದು ನಾವು ಒಂದು ವಿಸಿಟ್ ಮಾಡ್ತೀರಿ, ಆಯ್ತಾ? ಈಗ ನಿಮ್ಮ ಏನಾದ್ರು ಫೋನ್ ನಂಬರ್ ಇದ್ರೆ ಕೊಡಿ. ಬೆಳೆ ಬರ್ತಾ ಇಲ್ಲ ಅದಕ್ಕೆ ಇಲ್ಲ, ಬಂದು ನಾವು ವಿಸಿಟ್ ಮಾಡಿ ಸೂಕ್ತ ಏನ್ ಕ್ರಮ ಕೈಗೊಳ್ಬೇಕು ಅದು ನಾವು ಮಾಡ್ತೀರಿ. ಅದಕ್ಕೆ ನಿಮ್ಮ ಫೋನ್ ನಂಬರ್ ಕೊಡಿ, ಬೇಕಾ ನಾವು ಅಲ್ಲೇ ವಿಸಿಟ್ ಮಾಡಕ್ ಹೇಳ್ತೀನಿ. ಹೌದು, ಕೊಡ್ತಾರೆ. ನೀವೇನ್ ಕಟ್ಟೋ ಅವಶ್ಯಕತೆ ಇಲ್ಲ, ಸ್ಪ್ರಿಂಕ್ಲರ್ ಇದನ್ನು ಮಾಡ್ಕೊಳ್ಬೇಕಾ ನೀವು, ಪೈಪ್ ಎಲ್ಲ ತಗೊಳ್ತೀರಾ? ಅದಕ್ಕೆ ನಮ್ಗೆ 60,000 ವರ್ತಷ್ಟು ಮೆಟೀರಿಯಲ್ ತಗೊಬೇಕು. ಅದಕ್ಕೆ 40% ಅಂದ್ರೆ 24,000 ಸಬ್ಸಿಡಿ ಕೊಡ್ತೀರಿ. ಒಳ್ಳೇದಮ್ಮ, ತಂಗಮ್ಮನವರು ಪಾರಾಣಿಯಿಂದ ಮಾತಾಡಿದ್ರು. ನೋಡಿ, ಸಣ್ಣ ಹಿಡುವಳಿದಾರರು ಮಂಜುನಾಥ್ ರೆಡ್ಡಿ ಅವರೇ, ಕೀಟದ ಬಗ್ಗೆ ಹೇಳ್ತಾ ಇದ್ರೆ, ಕೀಟ ಹತೋಟಿ ಕುರಿತಂತೆ ತಾವು ಸಲಹೆ ಕೊಡಬೇಕು. ಅದೇ ಈಗ ಬೆರಿ ಬೋರರ್ ಬಗ್ಗೆ ವಿಚಾರ ಮಾಡ್ತಿದ್ವಿ. ಸೊ ಈಗ ಅರೇಬಿಕಾದಲ್ಲಿ ಏನೇನು ಕಾಯಿ ಉಳಿದಿದೆ ಎಲ್ಲ ಕುಯ್ಬೇಕು ಮೊದಲನೇದಾಗಿ. ಅದಾದ ನಂತರ ನಾವು ಏನು ಕಣದಲ್ಲಿ ಈಗ ರೋಬಸ್ಟ್ ಅರೇಬಿಕಾ ಪ್ರೋಸೆಸಿಂಗ್ ಇನ್ನ ಆಗ್ತಾ ಇರೋದ್ರಿಂದ ಕಣದ ಸುತ್ತ ನಾವು ಬೆರಿ ಬೋರರ್ ಟ್ರಾಪ್, ಬ್ರೋಕರ್ ಟ್ರಾಪ್ ಅಂತಿದೆ, ಅದನ್ನ ಒಂದು 20 meter ಅಂತದಲ್ಲಿ ಒಂದೊಂದಾಗಿ ಕಟ್ಬೇಕು. ಈ ತರ ಕಟ್ಟರೆ ನಾವು ಬೆರಿ ಬರೋರ್ ಇರೋಂತ ಕಣದಲ್ಲಿ ಒಣಗೋವಾಗ ಆಚೆ ಬಂದು ಮತ್ತೆ ತೋಟಕ್ಕೆ ಹೋಗೋ ಸಂಭವ ಇರುತ್ತೆ. ಅವೆಲ್ಲ ನಾವು ಟ್ರಾಪ್ ಅಲ್ಲೇ ಬೀಳೋ ಆಗುತ್ತೆ, ಮುಂದಿನ ಒಂದು ಹಂಗಾಮಿಗೆ ಅದು ಹರಡೋದಿಲ್ಲ. ಎಲ್ಲಿ ಸಿಗ್ತವೆ ಇವು? ಇವು ನಮ್ಮ ಕಾಫಿ ಸಂಶೋಧನಾ ಕೇಂದ್ರ ಚೆಟ್ಟಳ್ಳಿ ಮತ್ತೆ ಎಲ್ಲೆಲ್ಲಿ ನಮ್ಮ ವಿಸ್ತರಣಾ ವಿಭಾಗ ಆಫೀಸ್ಗಳಿದಾವೆ, ಕಚೇರಿಗಳಲ್ಲಿ ಲಭ್ಯ ಇದಾವೆ. ಎಷ್ಟು ಅದಕ್ಕೇನಾದ್ರೂ ಬೆಲೆ ಇದೆಯಾ ಅಥವಾ ಪುಕ್ಕಟ್ಟೆ ಕೊಡ್ತಾ ಇದೀರಾ, ರಿಯಾಯಿತಿಯಲ್ಲಿ ಕೊಡ್ತಾ? ಸಬ್ಸಿಡೈಸ್ಡ್ ರೈಸ್ ಅಲ್ಲಿ 25 ಒಂದು ಸೆಟ್ ಟ್ರಾಪ್ಗೆ 600 rupees ಅಂತೆ. ಅದರ ಬೇಕಾಗಿರೋ ಔಷಧಿ ಜೊತೆಗೆ ಟ್ರಾಪ್ ಅನ್ನು ಕೊಡ್ತೀವಿ. ಒಳ್ಳೇದು, ಒಳ್ಳೇದು. ಟ್ರಾಪ್ ನಮ್ಗೆ ದೀರ್ಘಕಾಲಾವಧಿ ಬರುತ್ತೆ. ಟ್ರಾಪ್ ಇಟ್ಕೊಂಡು ನಮ್ಮ ಔಷಧಿ ಖಾಲಿ ಆದ್ರೆ ಬರೀ ಔಷಧಿ ಸಹ 1 liter 150 rupees ಅಂತ ಕೊಡ್ತೀವಿ. ಹೌದು, ಕರೆ ಬಂದಿದೆ, ಮಾತಾಡೋಣ. ಹೇಳಿ, ಯಾರು ತಾವು? ಹಲೋ ಸರ್, ನಮಸ್ತೆ ಸರ್. ನಾನು ಬಿಳಿಗಿರಿಯಿಂದ, ಮಾದಾಪುರ ಬಿಳಿಗಿರಿಯಿಂದ ಕಾಂತಿ ಸೋಮಯ್ಯ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ನಮ್ದು ಇದು 35 acres ತೋಟ ಸರ್, ಅದು ಅರೇಬಿಕಾ ಫುಲ್ ಇತ್ತು. ಆಮೇಲೆ ಈಗ ಸುಮಾರು 8-10 years ಫುಲ್ ಬೋರರ್ ಆಗಿ ನಾವೆಲ್ಲ ಅದನ್ನ ತೆಗ್ದು ಈಗ ಫುಲ್ ರೋಬಸ್ಟ್ ಹಾಕಿದೀವಿ ಸರ್. ಅದರಲ್ಲಿ ನಾವೀಗ 20 acres ತೋಟ ಫುಲ್ ಮಾಡಿದೀವಿ, 10 acres ಸೇಲ್ ಮಾಡಿದ್ವಿ. ಅಷ್ಟು ಪ್ರಾಬ್ಲಮ್ ಆಗ್ಬಿಡ್ತು ನಮ್ಗೆ. ಆದ್ರಿಂದ ಅದನ್ನ ಈಗ ನಮ್ಗೆ ಅದರಲ್ಲಿ ಕೆರೆ ಮಾಡಿ, ಒಂದ್ ಕೆರೆ ಸಣ್ಣದಿದೆ ಸರ್, ಅದು ಅಷ್ಟು ಕ್ಲೀನ್ ಇಲ್ಲ. ಮತ್ತೆ ಒಂದು 20 HP ಮಿಷಿನ್ ಇದೆ, ಅದೆಲ್ಲ ಈಗ ಹಾಗೆ ಇದೆ, ಏನು ಯೂಸ್ ಆಗ್ತಾ ಇಲ್ಲ. ಈಗ ನಾವೊಂದು ಬೋರ್ವೆಲ್ ತೆಗ್ದು ಬಿಟ್ಟು ಅದರಿಂದ ಸ್ಪ್ರಿಂಕ್ಲರ್ ಮಾಡ್ತಾ ಇದೀವಿ, ಅದಷ್ಟು ಪ್ರಯೋಜನ ಆಗ್ತಾ ಇಲ್ಲ ಸರ್ ನಮ್ಗೆ. ಅದಕ್ಕೆ ಏನ್ ಮಾಡ್ಬೇಕು ಸರ್, ಫುಲ್ ಕವರ್ ಆಗುವಾಗ ಏರಿಯಾ? ಚಂದ್ರಶೇಖರ್ ಅವರು ಮಾತಾಡ್ತಾರೆ, ಉಪನಿರ್ದೇಶಕರು. ಕೇಳಿ, ನಮ್ಮ ಉದ್ದೇಶ ಯಾಕಂದ್ರೆ ನೀವು ಈಗ ರೋಬಸ್ಟ್ ಹೋಗಿರೋದ್ರಿಂದ ಅಶ್ಯೂರ್ಡ್ ಕ್ರಾಪ್ ಬೇಕಾದಾಗ ಬ್ಲಾಸಮ್ ಬ್ಯಾಕಿಂಗ್ಗೆ ನೀವು ವ್ಯವಸ್ಥೆ ಮಾಡ್ಕೊಬೇಕು. ಸಣ್ಣದಿರೋದ್ರಿಂದ ಸ್ವಲ್ಪ ಅಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಏನಾದ್ರು ವಾಟರ್ ಸೋರ್ಸ್ ಇತ್ತು ಅಂದ್ರೆ ಅಲ್ಲಿ ಹೊಸದಾಗೆ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಈಗ ನಮ್ಮ ಗದ್ದೆ ಹಾಗೆ ಹಾಳು ಬಿದ್ದಿದೆ ಸರ್, ಅಲ್ಲಿ ಈಗ ಕೆರೆ ಮಾಡೋದಾದ್ರೆ ಎಷ್ಟಾಗುತ್ತೆ ಸರ್, ನೀವು ಎಷ್ಟು ಕೊಡ್ತೀರಾ ನಮ್ಗೆ? ಏನ್ ಹೆಲ್ಪ್ ಮೇಡಮ್, ನಿಮ್ಮ ಎಕರೇಜ್ ಮೇಲೆ ಕಾಫಿ ಅಂತ ಎಷ್ಟು ಎಕರೆ ಬರುತ್ತೋ ಅದ್ರ ಮೇಲೆ ಒಂದು ಸ್ಲಾಬ್ ಇದೆ, ಆಯ್ತಾ? ಈಗ ಫಸ್ಟ್ ಸ್ಲಾಬ್ ಆದ್ರೆ ಅಂತ ಅಂದ್ರೆ ಅದಕ್ಕೆ ನಿಮ್ಗೆ 20 acres ಎಷ್ಟು ಇದೆ ಅಂತ ಅದು ಬೇಕು ಮಾಹಿತಿ ಇತ್ತು ಅಂದ್ರೆ ನಾವು ಅದಕ್ಕೆ ಎಕ್ಸಾಕ್ಟ್ ಆಗಿ ಹೇಳ್ತೀವಿ. ಯಾಕಂದ್ರೆ ನಮ್ಗೆ 2.5 acres ಒಂದೊಂದು ಸ್ಲಾಬ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನಿಮ್ಮದಲ್ಲಿ ಕಾಫಿ ಅಂತ RTC ಅಲ್ಲಿ ಎಷ್ಟು ಎಕರೆ ಬರುತ್ತೋ ಅದ್ರ ಮೇಲೆ ನಾವು ಇಷ್ಟು ಇಷ್ಟು ಬೇಕಾಗುತ್ತೆ ಅಂತ ಹೇಳ್ತೀರಿ. ನನ್ನ ಪರ್ಸನಲ್ಲು ಏನಂತ ಅಂದ್ರೆ, ಬೇಕಾದ್ರೆ ನಿಮ್ಗೆ ಪ್ರಾವಿಷನ್ ಇತ್ತು ಅಂದ್ರೆ 100x100 ಮಾಡ್ಕೊಳ್ಳಿ. ಈಗ ನಿಮ್ಗೆ ನಿಮ್ಗೆ ಏರಿಯಾಕ್ಕೆ ಸೂಕ್ತವಾಗಿರ್ಬೋದು 60x60 ನಮ್ ತರ, ನಮಗೆ ಪ್ರಿಸ್ಕ್ರೈಬ್ಡ್ ಇದು. ಬಟ್ ನಮ್ಮ ಉದ್ದೇಶ ಯಾಕಂದ್ರೆ ವಾಟರ್ ಸೋರ್ಸ್ ಇದ್ದಷ್ಟು ಒಳ್ಳೇದು, ಅದಕ್ಕೋಸ್ಕರ ಆಗ ಏನೇ ನಿಮ್ಗೆ ಇದು ಬೇಕಂದ್ರೆ ಸಹ ನಾವು ಬೇಕಾದ್ರೆ ಇಲ್ಲಿ ಕಾಂತಿ ಇವ್ರಿಗೆ ನಮ್ಮ ಲೈಜನ್ ಆಫೀಸರ್ಸ್ಗೆ ಬಂದು ವಿಸಿಟ್ ಮಾಡಕ್ ಹೇಳ್ತೀನಿ, ತಮ್ಮ ನಂಬರ್ ಕೊಡಿ. ಆಯ್ತು ಸರ್, ನಾನು ಆಗ ನಿಮ್ಮ ಹತ್ರ ಪರ್ಸನಲ್ ಬಂದು ಮೀಟ್ ಆಗಿ ನೀವು ಬಂದು ಸ್ಪಾಟ್ ಚೆಕ್ ಮಾಡಿ ನನ್ಗೆ ಹೆಲ್ಪ್ ಮಾಡ್ಬೋದು. ಬರ್ತೀರಿ, ಬರ್ತಾರೆ. ಓಕೆ ಸರ್, ತಮ್ಮ ನಂಬರ್ ಕೊಡಿ, ನಮ್ಮ ಅವರು ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ. ಆಯ್ತು, ಆಯ್ತು, ಇವತ್ತೇ ನಾಳೆನೆ ಕಳ್ಸಿಕೊಡ್ತೀನಿ ಅವ್ರನ್ನ. ಆಯ್ತು ಸರ್, ಓಕೆ ಸರ್. 99 7254 ಶ್ರೋತೃಗಳೇ, ನೋಡಿ, ನೇರ ಪ್ರಸಾರದಲ್ಲೇ ತುಂಬಾ ಜನ ನೀವು ಮಾತಾಡ್ತಿದ್ರಿ, ನಿಮ್ಮ ಸಮಸ್ಯೆಗಳನ್ನ ತೋಡ್ಕೊಳ್ತಿದ್ರಿ, ಹಾಗೆ ಸಲಹೆಗಳನ್ನು ಪಡ್ಕೊಳ್ತಿದ್ರಿ. ಒಳ್ಳೆ ಕಾರ್ಯಕ್ರಮ, ಮತ್ತೆ ಇತರರು ಸಾಕಷ್ಟು ಜನ ಇದ್ದೀರಿ, ಹಾಗಾಗಿ 10:30 ಈ ಕಾರ್ಯಕ್ರಮ ಮುಂದುವರಿತಾ ಇರುತ್ತೆ. ಮಾತಾಡಿ, ನಿಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಕೊಳ್ಳಿ, ಸಲಹೆಗಳನ್ನ ಪಡ್ಕೊಳ್ಳಿ. ಈಗ ಮುಂದಿನ ಕರೆಯನ್ನ ನೋಡ್ತಾ ಇದೀವಿ. ನಮಸ್ಕಾರ, ಯಾರು ತಾವು? ಹೇಳಿ, ಮಾತಾಡಿ. ನಾವು ಶ್ರೀನಿವಾಸಂತೆಯಿಂದ. ಹೆಸರೇನಂದ್ರಿ? ಮಂಜುಳ ಅಂತ. ಈ ಸುಣ್ಣ ಹಾಕ್ಬೇಕು ಅಂತ ಹೇಳ್ತಾರೆ, ನಾವು ಯಾವ ತರ ಹಾಕೋದು ಅಂತ? ಚಂದ್ರಪ್ಪನವ್ರು ಮಾತಾಡ್ತಾರೆ, ಕೇಳಿ. ಓಕೆ, ಓಕೆ. ಸುಣ್ಣ ಸುಮ್ಮನೆ ನೇರವಾಗಿ ಹಾಕ್ಲಿಕ್ಕೆ ಬರೋದಿಲ್ಲ. ಮೊಟ್ಟ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೇನೆ ಹಾಕ್ಬೇಕು. ತೋಟದ ಮಣ್ಣನ್ನ ಪರೀಕ್ಷೆ ಮಾಡಿದ್ರೆ ಫಲಿತಾಂಶ ಆದ್ಮೇಲೆ ಎಷ್ಟು ಹಾಕ್ಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಎಲ್ಲಿ ಸಿಗುತ್ತೆ, ನಾವು ಇಲ್ಲಿ ಲೋಕಲ್ ಅಲ್ಲಿ ಬರ್ತಾರೆ, ಅದೇ ತಗೊಳ್ಳೋದಾ? ಏನು ಅಲ್ಲ, ಮೊದಲು ಮಣ್ಣು ಪರೀಕ್ಷೆ ಆಗಿದೆಯಮ್ಮ ನಿಮ್ದು ತೋಟದ್ದು? ಮಾರ್ಕ್ಸ್ ಕೊಟ್ಟಿದ್ದೀವಿ, ಅವ್ರು ರಿಸಲ್ಟ್ ಕೊಡ್ಲಿಲ್ಲ, ಮತ್ತೆ ಕೊಡ್ತೀವಿ ನಾವು. ಹೌದು, ಕೊಟ್ಟ ಮೇಲೆ ನೀವು ಅದರ ಆಧಾರದ ಮೇಲೆ ಎಷ್ಟು ಹಾಕ್ಬೇಕಂತ ಅವರು ಶಿಫಾರಸ್ ಮಾಡಿರ್ತಾರೆ, ನೋಡ್ಕೊಂಡು ಮಾಡಿ, ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ? ಹೌದು ಹೌದು, ಗುಣಮಟ್ಟದ ಸುಣ್ಣ ಅದು ಸಾಮಾನ್ಯ ಡೀಲರ್ಸ್ ಹತ್ರ ನೀವು ತಗೊಳ್ಬೇಕಾಗತ್ತೆ. ಯಾವ ಎಲ್ಲಿ ನಿಮ್ಮ ಊರಿನ ಅಕ್ಕಪಕ್ಕ ಶುಂಠಿ ಕೋಪನ ಸೊಸೈಟಿಗಳಲ್ಲೂ ಮಾರಾಟ ಮಾಡ್ತಾರೆ? ಸೊಸೈಟಿಗಳಲ್ಲೂ ಮಾರಾಟ ಮಾಡ್ತಾರೆ. ಸೊಸೈಟಿಗಳಲ್ಲಿ ಮಾರಾಟ ಮಾಡೋದು ಸ್ವಲ್ಪ ಖಾತ್ರಿ ಅಂತ ನೀವು ನಂಬಬಹುದು, ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಏನಾದ್ರೂ ವ್ಯತ್ಯಾಸ ಆದ್ರೆ ಅವ್ರನ್ನ ನೀವು ದೂರಬಹುದು, ಮತ್ತೆ ಹಿಂಗಾಯ್ತಂತ ಹೇಳ್ಕೊಂಡು ಸರಿಪಡಿಸ್ಕೋಬಹುದು. ಇದರಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಸುಣ್ಣ ಅಂತಂತಂದ್ರೆ ನೀವು ಅದನ್ನ ಸುಣ್ಣದ ಮಾದರಿಯನ್ನ ನಮ್ಮ ಪ್ರಯೋಗಾಲಯಕ್ಕೆ ತಂದ್ಕೊಟ್ರೆ ಅದನ್ನ ಪರಿಶೀಲನೆ ಮಾಡಿ ಅದು ವಿಶ್ಲೇಷಣೆ ಮಾಡಿ ಅದರ ಗುಣಮಟ್ಟವನ್ನ ನಿಮ್ಗೆ ತಿಳಿಸ್ತೇವೆ. ಆ ಖಾತ್ರಿ ಮೇಲೆ ನೀವು ಅವ್ರ ಜೊತೆ ಏನೋ ಒಂದು ಒಡಂಬಡಿಕೆ ಏನ್ ಹೇಳ್ತೀರಾ ಅದನ್ನ ಇಟ್ಕೊಂಡ್ಬಿಟ್ಟು ಅವಾಗ ಅವ್ರಿಗೂ ಜವಾಬ್ದಾರಿ ಇರುತ್ತೆ, ನಿಮಗೂ ಜವಾಬ್ದಾರಿ ಇರುತ್ತೆ. ಪೇಮೆಂಟ್ ಅಲ್ಲಿ ನೀವು ಅದನ್ನ ಒಂದು ಹತೋಟಿನ ಇಟ್ಕೊಂಡು ಒಳ್ಳೆ ಗುಣಮಟ್ಟದ ಸುಣ್ಣವನ್ನ ಪಡೆದು ಹಾಕ್ಬೋದು ಅಂತ ನನ್ನ ಅಭಿಲಾಷೆ. ಮೇಡಮ್ ಸೊಸೈಟಿಗಳಲ್ಲಿ ಸಿಗುತ್ತೆ ಅಂತ? ಸೊಸೈಟಿಗಳಲ್ಲಿ ಸಿಗುತ್ತೆ, ಪ್ರೈವೇಟ್ ಡೀಲರ್ ಅಲ್ಲಿ ಎಲ್ಲಾದ್ರೂ ತಗೊಳ್ಳಿ. ಆದ್ರೆ ಅವರು ಸಾಮಾನ್ಯ ಸೊಸೈಟಿಯವರಾದ್ರೆ ನಮ್ಮಲ್ಲಿ ಪರೀಕ್ಷೆ ಮಾಡಿಸಿ ಒಂದು ಅದರ ಫಲಿತಾಂಶವನ್ನ ನಿಮಗೆ ತೋರಿಸ್ತಾರೆ, ಖಾತ್ರಿಪಡಿಸ್ತಾರೆ. ಆದ್ರೂ ನೀವು ಕೂಡ ಮಾದರಿಯನ್ನ ತಂದು ನಮಗೆ ಕೊಟ್ರೆ, ನಮ್ಗೆ ಅಂತಂದ್ರೆ ನಮ್ಮ ಚಟ್ಟಳ್ಳಿ ಇರ್ತಕ್ಕಂತ ಕೇಂದ್ರಕ್ಕೆ ತಂದು ಕೊಟ್ರೆ ಅವರು ಪರೀಕ್ಷೆ ಮಾಡಿ ಅದ್ರ ಗುಣಮಟ್ಟ ಹೆಂಗಿದೆ ಇದೆ ಅಂತ ಹೇಳ್ತಾರೆ. ಇದು ಒಂದು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾವುದೇ ಸುಣ್ಣ, ಸಾಮಾನ್ಯ ಕೃಷಿ ಸುಣ್ಣ ಮತ್ತೆ ಡೋಲಮೈಟ್ ಅಂತ ಎರಡು ಮಾತ್ರ ನಾವು ತೋಟಕ್ಕೆ ಹಾಕ್ಲಿಕ್ಕೆ ಸಲಹೆ ಕೊಡ್ತೀವಿ. ಯಾವುದೇ ಆಗ್ಲಿ ಇದರ ತಟಸ್ಥೀಕರಣ ಬೆಲೆ ಅಂತ ಹೇಳ್ತೀವಿ, ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ಅಂತ ಒಂದು ಪ್ಯಾರಾಮೀಟರ್ ಇದೆ, ಅದು 80ಕ್ಕಿಂತ ಕಡಿಮೆ ಇರಬಾರ್ದು. ಅದೊಂದು ನೋಡ್ಕೊಳ್ಳಿ, ಯಾವ ಮಾದರಿ ಯಾವ ಸುಣ್ಣ ಇದಕ್ಕಿಂತ ಜಾಸ್ತಿ ಇರುತ್ತೆ, 80 ಮತ್ತೆ 80ಕ್ಕಿಂತ ಜಾಸ್ತಿ ಇರುತ್ತೆ ಅಂತದ್ನೇ ಮಾತ್ರ ನೀವು ಕೊಂಡ್ಕೊಂಡು ಹಾಕೋದು ಉತ್ತಮ. ಈ ಎಲೆ ಚುಕ್ಕಿ ರೋಗ ಇವಾಗ ಇದೆಯಲ್ಲ ಅರೇಬಿಕಾ ಕಾಫಿ, ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ? ಈಗ ತುಂಬಾ ಇದ್ರೆ ತಕ್ಷಣಕ್ಕೆ ನಾವು ಕಾಂಟಾಫ್ ಅಂತ ಒಂದು ಸಿಂಪಡಣೆ ಮಾಡ್ಬೇಕು, ಅದು 600 ml ಪರ್ ಬ್ಯಾರೆಲ್ಗೆ. ಅಂದ್ರೆ ಜಾಸ್ತಿ ಇದ್ದ ಕಡೆ ತಾಕುಗಳಲ್ಲಿ ಮಾತ್ರ, ಎಲ್ಲಿ ಜಾಸ್ತಿ ಇದೆ ಎಲೆ ಉದುರಿಕೆಯನ್ನು ತಡೆಯೋದಿಕ್ಕೋಸ್ಕರ ನಾವು ಈ ಸಮಯದಲ್ಲಿ ಮಾಡ್ಬೇಕು ಹಾರ್ವೆಸ್ಟ್ ಆದ್ಮೇಲೆ. ಇದಾದ ನಂತರ ಅದು ಬರ್ದೇ ತಡೆಯಕ್ಕೆ ಅಂದ್ರೆ ಮಳೆಗಿನ್ನ ಮುಂಚೆ ಮೇ ಎಂಡ್ ಅಥವಾ ಜೂನ್ ಮೊದಲನೇ ವಾರದಲ್ಲಿ ನಾವು ಬೋರ್ಡೋ ಸ್ಪ್ರೇ ಮಾಡಬೇಕು. 0.5% 0.5% ಬೋರ್ಡೋ ಸ್ಪ್ರೇ ಮಾಡಿದ್ರೆ ಹತೋಟಿ ಸಿಗುತ್ತೆ. ಒಳ್ಳೆಯದಮ್ಮ, ಧನ್ಯವಾದ. ಮಂಜುಳ ಅವರು ಸುಣ್ಣ ಹಾಕೋದ್ರ ಬಗ್ಗೆ ಮತ್ತು ಎಲೆ ಚುಕ್ಕೆ ರೋಗದ ಹತೋಟಿ ಬಗ್ಗೆ ವಿಚಾರಗಳನ್ನು ಪಡೆದುಕೊಂಡ್ರು. ಇನ್ನೂ ಸುಮಾರು ಸಂಶಯಗಳು ನಮ್ಮ ಬೆಳೆಗಾರರಲ್ಲಿ ಇದ್ದಾವೆ. ಸಹಜವಾಗಿ ಚಂದ್ರಶೇಖರ್ ಅವರು, ತಾವು ಈ ಒಂದು ಪ್ರಸ್ತುತ ಕಾಫಿ ಮಂಡಳಿಯ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಬಹುದಾ ನೋಡಿ? ಹಾಂ ಸರ್, ಇದರಲ್ಲಿ ವಾಟರ್ ಆಗ್ಮೆಂಟೇಷನ್ ಅಂಡರ್ ಅಲ್ಲಿ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಂತ ಕೆರೆ ಮಾಡ್ಕೊಳ್ಳೋಕೆ ಓಪನ್ ವೆಲ್ ರಿಂಗ್ ವೆಲ್ ಸಹ ಮಾಡ್ಕೊಳ್ಳೋಕ್ಕೂ ಆಸ್ಪದ ಇದೆ. ಆಮೇಲೆ ಸ್ಪ್ರಿಂಕ್ಲರ್ ಯೂನಿಟ್, ಈಗ ಸ್ಪ್ರಿಂಕ್ಲರ್ ಜೆಟ್ ಇವನ್ ಇನ್ಕ್ಲೂಡಿಂಗ್ ಮೋಟರು ಸಹ ಅದಕ್ಕೆ ಸೂಕ್ತವಾದದ್ದು ಎರಡು ಸಹ ತಗೊಂಬೋದು. ಈಗ ಅದಕ್ಕೆ ಆದಂತ ಸ್ಲಾಬ್ ಉಂಟು, ಹೆಕ್ಟೇರ್ಗೆ ಇಷ್ಟಿಷ್ಟು ಅಂತ ಇದೆ. ಈಗ ಫಸ್ಟ್ ಸ್ಲಾಬ್ ಬಂದು 60,000 ಯೂನಿಟ್ ಕಾಸ್ಟ್ ಇದ್ದು ಅದಕ್ಕೆ 40% 24,000 ನಾವು ಸಬ್ಸಿಡಿ ಕೊಡ್ತೀರಿ. ಅದೇ ತರ ಸ್ಲಾಬ್ ಡಿಫ್ರೆಂಟ್ ಆಗಿರ್ತಾವ, ಎಕರೇಜ್ ಮೇಲೆ ಅದೊಂದು ಪ್ರಯೋಜನ ಪಡ್ಕೋಬಹುದು. ಓಕೆ, ಕರೆ ಬರುತ್ತೆ, ಆಮೇಲೆ ಮತ್ತೆ ನಾವು ಮಾತನ್ನ ಮುಂದುವರಿಸೋಣ. ನಮಸ್ಕಾರ, ಯಾರು ತಾವು? ನಾನು ಕಡಗಲ್ಲ ಆಗ್ಲೇ ಮಾತಾಡ್ದಲ್ಲ ಸರ್, ಮಂದಣ್ಣ ಅಂತ. ಹಾ ಮಂದಣ್ಣ ಅವ್ರು ಹೇಳಿ. ನಮ್ಗೆ ಅವ್ರದ್ದು ನಂಬರ್ ಬೇಕಲ್ಲ ಮಣ್ಣು ಪರೀಕ್ಷೆ. ಚಿತ್ರಡಿ ಕೇಂದ್ರದ ಒಂದು ನಂಬರ್ ಬೇಕಾದ್ರೆ ತಗೊಳ್ಳಿ ಸರ್, ನಂದೇ ನಂಬರ್ ತಗೊಳ್ಳಿ. ನಾನು ಚಂದ್ರಪ್ಪ ಅಂತೇಳಿ. 9448 3133 6166 ಈ ಸಂಖ್ಯೆಗೆ ನೀವು ಯಾವಾಗ ಬೇಕಾದ್ರೂ ಕರೀರಿ ಸರ್, ವ್ಯವಸ್ಥೆ ಮಾಡ್ತಾರೆ. ಧನ್ಯವಾದ. ಇದು ನೀರಿನ ಸಂರಕ್ಷಣೆ ಮತ್ತು ನೀರಿನ ಉಪಯೋಗದ ಬಗ್ಗೆ ತಿಳಿಸ್ತಾ ಇದ್ರಿ ಚಂದ್ರಶೇಖರ್ ಅವರೇ. ಹಾ ಸರ್, ಯಾಕಂದ್ರೆ ಇದು ಈಗಿನ ಅವಶ್ಯಕತೆ, ಈಗ ಏನ್ ಬ್ಲಾಸಮ್ ಬ್ಯಾಂಕಿಂಗ್ ಮಾಡ್ತಾ ಇದಲ್ಲ, ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಸ್ಕೀಮು ಅಪ್ ಟು ಮಾರ್ಚ್ ವರೆಗೂ ಇದೆ ಅಷ್ಟೇ. ಆ ನಿಟ್ಟಿನಲ್ಲಿ ಬೆಳೆಗಾರರು ಇದನ್ನ, ಹೌದೌದು, ಅದನ್ನ ಈ ಇದರಲ್ಲಿ ಸದುಪಯೋಗ ಪಡ್ಕೊಬೇಕು ಅಂತ ಕೇಳ್ಕೊಂತೀನಿ. ನಮಸ್ಕಾರ ಸರ್, ನಾನು ಬಿ ಕೆ ಲೋಬೋ ಅಂತ ಕೆದಮುಳ್ಳೂರಿಂದ. ಸರ್, ಈಗ ಈ ಕಾಫಿ ತೋಟ, ಮೊದಲು ಕಾಫಿ ಬೋರ್ಡ್ ಆಫೀಸ್ ಇತ್ತು ವಿರಾಜಪೇಟೆನಲ್ಲಿ, ನಮ್ಗೆ ಏನಾದ್ರು ತಾಂತ್ರಿಕ ಸಲಹೆ ಬೇಕಾದ್ರೆ ನಾವು ಹೋಗಿ ಅವ್ರನ್ನ ಸಂಪರ್ಕ ಮಾಡ್ತಿದ್ವಿ. ಇವಾಗ ಕಾಫಿ ತೋಟದ ಬಗ್ಗೆ ಏನಾದ್ರು ತಾಂತ್ರಿಕ ಮಾಹಿತಿ ಬೇಕಾದ್ರೆ, ಕೃಷಿ ಬಗ್ಗೆ ಮಾಹಿತಿ ಬೇಕಾದ್ರೆ ಕೆದಮುಳ್ಳೂರು ಗ್ರಾಮದವರು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಏನಾದ್ರು? ಚಂದ್ರಶೇಖರ್ ಅವರು ಹೇಳ್ಬೋದು. ನಿಮ್ಗೆ ಹತ್ರ ಅಂತ ಅಂದ್ರೆ ಗೋಣಿಕೊಪ್ಪ, ನಿಮ್ಮ ಝೋನ್ ಕನ್ಸರ್ನ್ಗೆ ಗೋಣಿಕೊಪ್ಪದಲ್ಲಿ ನಮ್ಮ ಕಾಫಿ ಮಂಡಳಿ ಇದೆ, ಈಗ ವಿರಾಜಪೇಟೆಯಲ್ಲಿ ಇತ್ತಲ್ಲ ಅದನ್ನ ನಾವು ಗೋಣಿಕೊಪ್ಪಗೆ ಶಿಫ್ಟ್ ಆಗಿದೆ. ಅಲ್ಲೇ ಎಲ್ಲ ಸೂಕ್ತ ಟೆಕ್ನಿಕಲ್ ಸ್ಟಾಫ್ ಇದಾರೆ, ಮತ್ತೆ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಅಲ್ಲೇ ಇದೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸಹ ಅಲ್ಲೇ ಇದ್ ಮಾಡ್ತಾರೆ. ನಾನು ಬೇಕಾದ್ರೆ ನಿಮ್ ಫೋನ್ ನಂಬರ್ ಕೊಡಿ, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನ್ ಫೆಸಿಲಿಟಿ ಬೇಕು ಅಂತಂದ್ರೆ ನಾವು ಎಕ್ಸ್ಟೆಂಡ್ ಮಾಡಕ್ಕೆ ನಾವು ಸೂಕ್ತ ಕ್ರಮ ಕೈಗೊಳ್ಕೊಳ್ತೀವಿ. ಹೌದು ಸರ್, ನನ್ನ ಫೋನ್ ನಂಬರ್ ಸರ್ ಹೇಳಿ ಹೇಳಿ 9449020557 ಸರ್. ಓಕೆ, ಕೆದಮಳ್ಳೂರು ಗೋಣಿಕೊಪ್ಪಕ್ಕೆ ಎಷ್ಟು ದೂರ ಆಗುತ್ತೆ ಲೋಬವ್ರೆ? ಸುಮಾರು 25 ಕಿಲೋಮೀಟರ್. ಆರಾಮಾಗಿ ಆರಾಮಾಗಿ ಹೋಗ್ಬರ್ಬೋದು, ತೊಂದ್ರೆ ಇಲ್ಲ. ರೆಗ್ಯುಲರ್ ಆಗಿ ಅಲ್ಲಿಗೆ ಬರ್ತಾ ಇರ್ತಾರೆ. ಹಾ, ಒಳ್ಳೇದು ಲೋಬವ್ರೆ, ಧನ್ಯವಾದ. ಓಕೆ ಸರ್, ನಮಸ್ಕಾರ. ವಿಚಾರಗಳನ್ನ ಮುಂದುವರ್ಸೋಣ. ಚಂದ್ರಶೇಖರ್ ಅವರೇ, ತಾವು ಹೇಳ್ತಾ ಇದ್ರಿ ನೋ ಯುವರ್ ಕಾಫಿ, ನೋ ಯುವರ್ ಕಾಫಿ ಅಂತ ಒಂದು ಡ್ರೈವ್ ಇಟ್ಕೊಂಡಿದ್ದೀರಿ. ಅದರಲ್ಲಿ ಏನಂತಂದ್ರೆ ಕಾಫಿ ಗುಣಮಟ್ಟ ಹೇಗಿದೆ ಅಂತ. ಆ ನಿಟ್ಟಿನಲ್ಲಿ ನಮ್ದೀಗ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಅಂತ ನಡೀತಾ ಇದೆ ಜುಲೈಯಲ್ಲಿ ಬೆಂಗಳೂರಿನಲ್ಲಿ. ಅದು 5ನೇ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಇಂಡಿಯಾದಲ್ಲಿ ನಡೀತಾ ಇದೆ, ಇದೇ ಒಂದು ಆಪರ್ಚುನಿಟಿ. ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಪ್ಲೇಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಳ್ಳೆ ಗುಣಮಟ್ಟ ಇರೋಂಥ ಕಾಫಿನ ಅನಾಲಿಸಿಸ್ ಮಾಡಿ ಈಗ ನಾವು ಬೆಳೀತಾ ಇದೀರ ಕಾಫಿ ನಮ್ಗೆ ಏನ್ ಗುಣಮಟ್ಟ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದನ್ನ ಖಾತ್ರಿ ಮಾಡಕ್ಕೆ, ಯಾಕೆ ಕಪ್ಪಿಂಗ್ ಕ್ವಾಲಿಟಿಯಲ್ಲಿ ಅಸಿಡಿಟಿ ಇದೆಯಾ ಅರೋಮಾ ಇದೆಯಾ ಏನಿದೆ ಅಂತ ಸ್ಕೋರ್ ಕಾರ್ಡ್ ಇರುತ್ತೆ. ಆ ಸ್ಕೋರ್ ಕಾರ್ಡ್ ಮೇಲೆ ಅದು ಕ್ವಾಲಿಟಿ ಬೆಸ್ಟ್ ಆ ಇದು ಅಂತ ಆ ತರದ ಜಡ್ಜ್ ಮಾಡಕ್ಕೆ ಅಲ್ಲಿ ನಾವು ಇದನ್ನ ಡ್ರೈವ್ ಆಗಿ ಒಟ್ಟು ಟೋಟಲ್ 800 ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತ ನಾವು ಒಂದು ಗುರಿ ಇಟ್ಕೊಂಡಿದ್ದೀರಿ. ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ 800 ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಉಚಿತವಾಗಿ ಮಾಡ್ಕೊಡ್ತೀವಿ. ಇಲ್ಲ ಇಲ್ಲ, ಅದಕ್ಕೂ 59 ರೂಪಾಯಿ, 50 ರೂಪಾಯಿ ಚಾರ್ಜ್ ಪ್ಲಸ್ GST 18% 59 ರೂಪಾಯಿ ಒಂದ್ ಸ್ಯಾಂಪಲ್ಗೆ. ಅದನ್ನ ಕ್ಲೀನ್ ಕಾಫಿ ಮಾಡಿಕೊಟ್ರೆ 1 kg ಅದನ್ನ ನಾವು ಬೆಂಗಳೂರಿನಲ್ಲಿ ಅನಾಲಿಸಿಸ್ ಮಾಡಿ ಅವ್ರಿಗೆ ಎಷ್ಟು ಗುಣಮಟ್ಟ ಏನಿದೆ ಅನ್ನೋದು ಸಹ ನಾವು ರಿಪೋರ್ಟ್ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಸ್ಪೆಷಲಿ ಕಪ್ಪಿಂಗ್ ಎಸ್ಪೆಷಲಿ ಅದೊಂದು ಏನ್ ಯಾವ ಗುಣಮಟ್ಟ ಇದೆ, ಕಪ್ಪಿಂಗ್ ಕ್ವಾಲಿಟಿ ಏನಿದೆ, ಅದೇ ಈಗ ಮಾರ್ಕೆಟ್ ಇರೋದೇ ಅದ್ರ ಮೇಲೆ ನಿಂತಿರೋ. ಈಗ ಏನಾಗಿದೆ ಅಂದ್ರೆ ಎಷ್ಟೋ ಜನ ಒಂದಷ್ಟು ಸೆಲೆಕ್ಟೆಡ್ ಪ್ಲಾಂಟ್ ಸ್ಪೆಷಾಲಿಟಿ ಕಾಫಿ ಎಂಡರ್ಗೆ ನಮ್ಗೆ ಸೂಕ್ತವಾಗಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಸುಮಾರು ಜನ. ಈಗ ನಮ್ದೊಂದು ಅದೊಂದು ಅಡ್ವಾಂಟೇಜ್ ಒಂದಿದೆ, GI ಟ್ಯಾಗ್ ಆಗಿದೆ, ಅರೇಬಿಕ್ ಕಾಫಿ ಕೂರ್ ಕಾಫಿ GI ಟ್ಯಾಗ್ ಆಗಿದೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನೈಸ್ ಆಗಿದೆ. ಅದೇ ಅರೇಬಿಕ್ ಆಗಿ ಆ ನಿಟ್ಟಿನಲ್ಲೂ ಸಹ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈಗ ಎಷ್ಟೋ ಜನಕ್ಕೆ ಇದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ರಿಜಿಸ್ಟರ್ ಮಾಡಿಸ್ತಾ ಇದ್ದೀರಿ GI ಟ್ಯಾಗ್ ಅಂಡರ್ ಅಲ್ಲಿ. ಈಗೆಲ್ಲ ಹಾರ್ವೆಸ್ಟಿಂಗ್ ನಡೀತಾ ಇದೆ, ಅವ್ರಿಗೊಂದು ಮುಂಚೆನೆ ಸೂಕ್ತವಾದ ಕ್ರಮಗಳನ್ನ ಏನೇನ್ ಮಾಡ್ಬೇಕು ಅಂತ ಇದ್ ಮಾಡಿ ಅದನ್ನ ಕ್ವಾಲಿಟಿ ಆಸ್ಪೆಕ್ಟ್ಸ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಇಂಟ್ರೆಸ್ಟ್ ಮಾಡ್ತಾ ಇದ್ದೀವಿ. ಒಳ್ಳೇದು ಒಳ್ಳೇದೆ. ಮುಂದಿನ ಕರೆ, ನಮಸ್ಕಾರ, ಯಾರು ತಾವು ಹೇಳಿ? ನಾವು ಚಂಗಪ್ಪ ಅಂತ ಹೇಳಿ, ಕಿಗಾಲು ಗ್ರಾಮದಿಂದ. ಚಂಗಪ್ಪನವರು ಮಾತಾಡಿ. ಸರ್, ನಮ್ದು ಏನಂತ ಹೇಳಿದ್ರೆ 2018-19 ಫ್ಲಡ್ ಬಂತಲ್ಲ ಸರ್, ಆಗ ಏನಾಯ್ತು ಅಂತ ಹೇಳಿದ್ರೆ ಇಡೀ ತೋಟ ಸ್ವಲ್ಪ ಫುಲ್ ಫ್ಲಡ್ ಆಗಿ ಟಾಪ್ಸ್ ಎಲ್ಲ ವಾಶ್ ಔಟ್ ಆಗೋಯ್ತು. ಈಗ ಅದಕ್ಕೆ ರೀಇದ್ ಮಾಡಕ್ಕೆ ಏನ್ ಮಾಡ್ಬೋದು? ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆನೆ. ಕೆಲವೊಂದು ಕಡೆಗೆ ಈ ತರ ಆಗಿರುವಾಗ ಹೇಗೆ ಕಾಫಿ ಮಂಡಳಿ ಅವರು ಸಹಕರಿಸ್ತೀರಿ? ಹೌದು, ಅದಕ್ಕೆ ರೀಪ್ಲಾಂಟಿಂಗ್ ಮಾಡಕ್ ಅವಶ್ಯಕತೆ ಇದ್ರೆ ಆಕ್ಚುಲಿ ಕಾಫಿ ಗಿಡ ಸ್ವಲ್ಪ ಬ್ಲಾಕ್ ಆಗಿ ಆಮೇಲೆ ಚಿಗುರೆಲ್ಲ ಬಂತು, ಕಾಫಿ ಪ್ಲಾಂಟ್ ಆಗ್ತಾ ಇದೆ, ಬಟ್ ಇಳುವರಿ ತುಂಬಾ ಕಮ್ಮಿ ಆಗಿದೆ. ಹೌದು, ಯಾಕೆ ಪೋಷಕಾಂಶಗಳು ಏನು ಇರಲ್ವಲ್ಲ. ಹೌದು, ಆ ನಿಟ್ಟಿನಲ್ಲಿ ಹೇಗಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇಳಿಜಾರು ಪ್ರದೇಶದಲ್ಲಿ ನೀವು ಇಂಗು ಗುಂಡು ಮಾಡ್ಕೊಳ್ಳೋದು ಒಳ್ಳೇದು. ಅಲ್ಲ, ಒಂದು ಚಂದ್ರಶೇಖರ್ ಅವರು, ಇವ್ರ ಪ್ರಶ್ನೆ ಏನಂದ್ರೆ 2018 ಆಗಿರೋದು. ಹೌದು, ತಾವು ಹೇಳ್ತೀರಿ 15 ವರ್ಷ 30 ವರ್ಷ ಆಗಿರ್ಬೇಕಂತ ಅನ್ಕೊಂಡು, ಇದು ಹೇಗೆ ಹಳೆ ತೋಟ ಇರೋದ್ರಿಂದ? ಎರಡು ಸತಿ ಇದು ಸರ್, 2018-19 ಅಲ್ಲಿ ಎರಡು ಫ್ಲಡ್ ಅಲ್ಲೂ ಬಂತು. ನಮ್ದಂದ್ರೆ ಸ್ವಲ್ಪ ರಿವರ್ಸ್ ಸೈಡ್ ಹಾಗೆ, ಆದ್ರೂ ನಾವು ಏನಾದ್ರು ಟ್ರೈ ಮಾಡ್ದು ರೆಗ್ಯುಲರ್ ಮೆನ್ಯೂರಿಂಗ್ ಎಲ್ಲ ಮಾಡಿದ್ವಿ, ಆದ್ರೆ ಬೆಸ್ಟ್ ಫಸ್ಟ್ ಸಿಗ್ತಾ ಇರೋ ಈಲ್ಡ್ ಸಿಗ್ತಾ ಇಲ್ಲ. ಎಷ್ಟು ವರ್ಷದ್ದು ತೋಟ? ಒಂದ್ ಕಡೆ ಅಂತೂ ಆಲ್ಮೋಸ್ಟ್ 70 ಇಯರ್ಸ್ ತೋಟ. ಹಾಗಿದ್ರೆ ಅನುಕೂಲ ಆಗ್ತದೆ. ಅದಕ್ಕೆ ನೀವು ಸೂಕ್ತವಾದ ಯಾಕಂದ್ರೆ ಪೋಷಕಾಂಶಗಳೇ ಯಾಕಂದ್ರೆ ಇಲ್ಲ ಟಾಪ್ ಸಾಯಿಲ್ ಎಲ್ಲ ಹೋಗಿರುತ್ತೆ. ಆ ನಿಟ್ಟಿನಲ್ಲಿ ನೀವು ಒಂದು ಇಂಗಿ ಗುಂಡಿಗಳ ಮಾಡಿಕೊಂಡು ಅದನ್ನ ರನ್ ಆಫ್ನ ತಡೆಗಟ್ಟಬೇಕು, ಪ್ಲಸ್ ಅದನ್ನಲ್ಲಿ ಬೀಳೋಂಥ ಇದನ್ನ ಅದನ್ನ ನೀವು ಗೊಬ್ಬರ ಆಗಿ ಯೂಸ್ ಮಾಡ್ಕೊಳ್ಳೋ ಆ ಥರ ಪ್ಲಾನ್ ಮಾಡಿ. ಪ್ಲಸ್ ಮೋರ್ ಓವರ್ ಈಗ ಅಲ್ಲಿನ ಪೋಷಕಾಂಶ ಅಷ್ಟು ಕಮ್ಮಿ ಇಲ್ಲದ್ರಿಂದ ಸ್ವಲ್ಪ ರಿಚ್ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ನ ಅಂದರೆ ಎಸ್ಪೆಷಲಿ ಫಾರ್ಮ್ ಯಾರ್ಡ್ ಮೆನ್ಯೂರ್ ಆಗ್ಬೋದು, ಅದನ್ನ ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಸಾವಯವ ಗೊಬ್ಬರ ಹಾಕಬೇಕು, ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೊಳ್ಬಹುದು, ಹಾಗೆ ಇನ್ನು ಬೇರೆ ಬೇರೆ ದಾರಿಗಳಿದೆ. ಒಂದು ಈಗ ನೀವು ಅದನ್ನ ತೆಗೆದು ಹೊಸ ಗಿಡಗಳನ್ನ ಹಾಕ್ಬೇಕನ್ನೋ ತರ ಆಲೋಚನೆ ಇಟ್ಕೊಂಡಿದ್ರೆ ಹೇಗೆ? ಇಲ್ಲ ಸರ್, ಅದು ಪ್ರೆಸೆಂಟ್ ಇರುವ ಗಿಡಗಳು ಚೆನ್ನಾಗಿದಾವೆ ಆಗಿರೋದ್ರಿಂದ ಚಂದ್ರಶೇಖರ್ ಅವರು ಹೇಳಿದ್ದು ಸೂಕ್ತವಾದಿದೆ. ಹೌದು, ಈಗ ಏನ್ ಮಾಡೋದು? ಏನ್ ಗೊತ್ತಾ ಸರ್, ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ಹೇಳಿದ್ರೆ 4-5-6 ಕಂಪನಿಗಳು ಬರುತ್ತೆ ಸಾವಯವ ಗೊಬ್ಬರ ಅಂತ ಹೇಳಿ, ಬಟ್ ನಾವು ಯಾವ್ದು ಆಥರೈಸ್ಡ್ ಎಲ್ಲಿಂದ ಖರೀದಿ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಚಂದ್ರಪ್ಪನವರು ಹೇಳ್ತಾರೆ ಆದಷ್ಟು ನಮ್ಮ ಸ್ವಾಭಾವಿಕವಾಗಿ ಏನ್ ಸಿಗುತ್ತೆ ಅದೇ ಸಾವಯವ ಪದಾರ್ಥ ನಮ್ಮಲ್ಲಿ ಸಿಗೋ ಸಗಣಿ ಗೊಬ್ಬರ. ಸಗಣಿ ಗೊಬ್ಬರನು ಈಗ ಸಾಮಾನ್ಯ ಕಷ್ಟನೇ ಅನಿಸ್ತ, ಹಂಗಾಗಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನೆರಳಿನ ಗಿಡವನ್ನ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಅರಳು ಕ್ಯಾಸ್ಟರ್ ಇದೆಯಲ್ಲ, ಒಳ್ಳೆ ಗೊಬ್ಬರದ ಮೂಲ. ಮತ್ತಿನ್ನು ಡಯಾಂಚ ಅಬ್ಸೆಣಬು ಈ ತರದನ್ನ ಬೆಳೆದು ಮಣ್ಣಿ ಸೇರಿಸಿದ್ರಂತೂ ಇನ್ನೂ ಚೆನ್ನಾಗುತ್ತೆ. ಒಂದೊಂದು ಎಕರೆಗೆ ಏನಿಲ್ಲ ಅಂದ್ರೆ ಒಂದು 10-15 ಟನ್ ಅಷ್ಟು ಗೊಬ್ಬರದ ಅಂಶ ಮಣ್ಣಿಗೆ ಸೇರಿಬಿಡುತ್ತೆ, ಅನುಕೂಲ ಆಗ್ತದೆ. ಮತ್ತೆ ಸಾಧ್ಯ ಆದಷ್ಟು ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡ್ರೆ ಒಂದು 4 ಆದ್ರೂ ಮಾಡ್ಕೊಂಡ್ರೆ ಒಳ್ಳೇದೆ. ಪ್ರಯತ್ನ ಮಾಡಿ. ಅನುಕೂಲ ಇಲ್ಲ, ಇಲ್ಲಾದ್ರೆ ಅನುಕೂಲ ಮಾಡ್ತಾ ಇದ್ವಿ. ಅಲ್ಲ, ಒಂದೇನಂದ್ರೆ ಕೊಡಗಿನಲ್ಲೂ ಕೆಲವೊಬ್ರು ಈಗ ನೋಡಿ ಮಂದಿರ ತೇಜಸ್ ನಾರಾಯಣವರು ಏನು 25-30 ಎಮ್ಮೆಗಳನ್ನ ಸಾಕೊಂಡಿದ್ದಾರೆ. ಅವ್ರದ್ದು ವಿಶಾಲವಾದ ಜಾಗ, ಆದ್ರೂ ಎಷ್ಟು ಆಸೆ ಆಸಕ್ತಿ ಅನ್ನೋದು ಮೆಚ್ಚಲೇಬೇಕು ನಿಜವಾಗ್ಲು. ಆತರ ಅಂದ್ರೆ ಕಷ್ಟ ಅಂತ ಅನ್ಕೋಬಾರ್ದು. ನಮ್ಮ ಉಳಿವು ನಮ್ಮ ಬೆಳವಣಿಗೆಗೆ ಪೂರ್ವಕವಾಗಿ ನಾವು ಕೆಲಸಗಳನ್ನ ಮಾಡಿದಷ್ಟು ಬಹಳ ಅನುಕೂಲ ಆಗ್ತದೆ. ಬಿಡ್ಬೇಡಿ, ಪ್ರಯತ್ನ ಮಾಡಿ, ಕಷ್ಟ ಅಂತ ಅನ್ಕೊಂಡು ಹೆದರ್ಬೇಡಿ. ಅದೇ ಒಳ್ಳೇದು ಚಂಗಪ್ಪನವ್ರೆ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಶ್ರೋತೃಗಳೇ, ಮಣ್ಣಿನ ಫಲವತ್ತತೆ ಬಗ್ಗೆ ಆದ್ಯ ಗಮನ ಕೊಟ್ಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದನ್ನ ನೆನಪು ಮಾಡ್ತಿದೀವಿ ಅಷ್ಟೇ. ಯಾವುದನ್ನು ಕಷ್ಟ ಅಂತ ನಾವು ಸ್ವೀಕರಿಸಿದಷ್ಟು ಒಳ್ಳೇದಲ್ಲ, ಕಷ್ಟಗಳಲ್ಲೇ ನಾವು ಸುಖವನ್ನು ಕಂಡುಕೊಂಡು ಬೆಳವಣಿಗೆ ಆಗಬೇಕು. ಕೇಳಿಗ್ರೆ, ಇತ್ತೀಚೆಗೆ ಕಾಫಿ ಮಂಡಳಿಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಸಿದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮೂಡಿಬಂದ ಪ್ರಮುಖವಾದ ಸಂಗತಿಗಳನ್ನು ಆಲಿಸಿಕೊಂಡ್ರಿ. ಮತ್ತಷ್ಟು ಮಾಹಿತಿ ಬರುವ 10ನೇ ತಾರೀಕು ನಾಡು ನಾಡಿಯಲ್ಲಿ ಬಿತ್ತರವಾಗ್ತದವೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तो जैविक खेती शुरू करूँगा. माटी से प्रेम की परंपरा है परंपरागत खेती. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ದೇವಸ್ತೂರು ಗ್ರಾಮದ ಕುಕ್ಕೆರ ಡಿ ವಸಂತ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು ಮುಂದೆ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,200 ರೂಪಾಯಿಯಿಂದ 14,500 ರೂಪಾಯಿಗಳು, ಅರೇಬಿಕಾ ಚೆರಿ 6,900 ರೂಪಾಯಿಯಿಂದ 7,150 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 8,800 ರೂಪಾಯಿಯಿಂದ 9,100 ರೂಪಾಯಿಗಳು, ರೋಬೆಸ್ಟಾ ಚೆರಿ 4,400 ರೂಪಾಯಿಯಿಂದ 4,600 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 49,000 ರೂಪಾಯಿಯಿಂದ 51,000 ರೂಪಾಯಿಗಳು, ಒಣ ಅಡಿಕೆ 45,000 ರೂಪಾಯಿಯಿಂದ 49,500 ರೂಪಾಯಿಗಳು. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಟು ಜಶ್ಮಿ ಚಿಂತು. ಜಂಪೆನ ವಿವರ: ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆನ ಮತ್ತಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂಗೆ ಜಿಲ್ಲಾ ಪಂಚಾಯಿತಿ ಸಿಒ ಡಾಕ್ಟರ್ ಎಸ್ ಆಕಾಶ್ ಅವರು ತಿಳಿಸಿದರು. ಅವು ಕೊಡಗು ಜಿಲ್ಲಾ ಪಂಚಾಯಿತಿ, ಗಾಳಿಬೀಡು ಗ್ರಾಮ ಪಂಚಾಯಿತಿ ಮತ್ತು ಕರ್ನಾಟಕ ರಾಜ್ಯ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕುಡುಕುಟಲಿ ಗಾಳಿಬೀಡು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಇಂದು ಭಾಗವಹಿಸಿ ಮಾತನಾಡಿ, ಮನರೇಗಾ ಯೋಜನೆಯ ಪ್ರಗತಿನ ತಾಂತ್ರಿಕ ಸಿಬ್ಬಂದಿಗ ಮಹತ್ತರ ಪಾತ್ರ ವಹಿಸುವೆ. ಗ್ರಾಮೀಣ ಭಾಗದ ಶಾಲೆ ಅಂಗನವಾಡಿಗಳಿಗೆ ಮೂಲಸೌಕರ್ಯ ಒದಗಿಸುವಲ್ಲಿ ನರೇಗಾ ಯೋಜನೆ ಯಶಸ್ವಿಯಾಗುತ್ತಾ ಹೇಳಿದರು. ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಳಲ್ಲಿ ತೊಡಗಿಸಿರುವ ಮಡಿಕೇರಿ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ 10ನೇ ತರಗತಿಯಲ್ಲಿ ಓದ್ತಾ ಇರುವ ಮಕ್ಕಳಿಗೆ ಕಾರ್ಮಿಕ ಇಲಾಖೆನ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿನ ಯೋಜನೆಯಾದ ಟ್ಯಾಬ್ ವಿತರಣಾ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 12 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಹತ್ತಿರ ಇರುವ ಶಾಸಕರ ಕಚೇರಿಯಲ್ಲಿ ನಡೆದಿದೆ. ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿಯವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನಡೆಯುವ ಸುರುಣ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವೆ. 2023-24 ಸಾಲಿನಲ್ಲಿ ಮಡಿಕೇರಿನ ಆಯವ್ಯಯ ತಯಾರಿಸುವ ಬಗ್ಗೆ, ಆದಾಯ ಮತ್ತು ಅಭಿವೃದ್ಧಿ ಬಗ್ಗೆ ಸೂಕ್ತ ಸಲಹೆ ಪಡೆಯಕ್ಕೆ ನಗರಸಭೆ ಅಧ್ಯಕ್ಷರಾದ ಎಸ್ಪಿ ಅನಿತಾ ಪೋಯಿ ಅವರ ಅಧ್ಯಕ್ಷತೆಯಲ್ಲಿ 6 ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕಾವೇರಿ ಕಲಾಕ್ಷೇತ್ರದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ಹಿರಿಯ ನಾಗರಿಕರು, ನೋಂದಾಯಿತ ಸಂಘ ಸಂಸ್ಥೆಗ, ಸರ್ಕಾರೇತರ ಸಂಘಗ, ಸಾರ್ವಜನಿಕರು ಈ ಸಭೆಗೆ ಹಾಜರಾಗಿ ಸೂಕ್ತ ಸಲಹೆ ನೀಡಕ್ಕಂತಾ ಪೌರಾಯುಕ್ತರು ತಿಳಿಸಿದರು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕಾ ಇಲಾಖೆ ಕಡೆಯಿಂದ ನಗರದ ರಾಜಸೀಟು ಉದ್ಯಾನವನದಲ್ಲಿ ನಾಳೆಯಿಂದ 6 ತಾರೀಕು ಫಲಪುಷ್ಪ ಪ್ರದರ್ಶನ ನಡೆದಿದೆ. ಸಾರ್ವಜನಿಕರು, ಪ್ರವಾಸಿಗರು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸುವಂಗೆ ಜಿಲ್ಲಾಧಿಕಾರಿಯು ಮನವಿ ಮಾಡಲು. ಫಲಪುಷ್ಪ ಪ್ರದರ್ಶನದಲ್ಲಿ ಹಿಂದಿನ ಕಾಲದ ನಾಲ್ಕನಾಡು ಅರಮನೆ ಕಲಾಕೃತಿ, ಕೊಡಗಿನ ಮುಖ್ಯ ಬೆಳೆಯಾದ ಕಾಫಿನ ಪ್ರತಿಬಿಂಬಿಸುವ ಕಾಫಿ ಕಪ್ ಸಾಸರ್ ಮಾದರಿ ಸೇರಿದಂತೆ ಇನ್ನಿತರ ಕಲಾಕೃತಿಗ ಇದ್ದದೆ. ಗಾಂಧಿ ಮೈದಾನದಲ್ಲಿ ಅಂಗಡಿಗ ನಿರ್ಮಿಸಲಾಗಿದ್ದು ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ನರ್ಸರಿ ಗಿಡಗಳ ಮಾರಾಟದ ಅಂಗಡಿ ಸೇರಿದಂತೆ ಇನ್ನಿತರ ಮಾರಾಟದ ಅಂಗಡಿಗಳನ್ನು ತೆರೆಯಲಾಗಿದೆ. ಇದರೊಟ್ಟಿಗೆ ವೈನ್ ಉತ್ಸವನ ಆಯೋಜಿಸಲಾಗಿದ್ದು ವೈನ್ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ನಡೆದಿದೆ. ಈ ಫಲಪುಷ್ಪ ಪ್ರದರ್ಶನ ನಾಳೆ 8:45 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಉದ್ಘಾಟನೆ ಮಾಡುವೆ. ಕೊಡಗು ಪ್ರೆಸ್ ಕ್ಲಬ್ನ 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಅಶ್ವಿನಿ ಆಸ್ಪತ್ರೆ, ಮಡಿಕೇರಿ ಸೇರಿದಂತೆ ಇನ್ನಿತರ ಆಸ್ಪತ್ರೆಯ ಕೂಡುಕೂಟಲಿ 4 ತಾರೀಕು ವರ್ಲ್ಡ್ ಕ್ಯಾನ್ಸರ್ ಡೇನ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೊತ್ತಾರೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅಶ್ವಿನಿ ಆಸ್ಪತ್ರೆಯಲ್ಲಿ ನಡೆದಿದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 4 ತಾರೀಕು ಹಲ್ಲಿನ ವೈದ್ಯರು ಲಭ್ಯ ಇರುವುದಿಲ್ಲದಿ ಪ್ರಕಟಣೆ ತಿಳಿಸಲು. ಗ್ರಾಮ 1 ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿಟ್ಟು ಎಲ್ಲ ಇಲಾಖೆಗಳ ನಾಗರಿಕರ ಸೇವೆಗಳನ್ನು ಗ್ರಾಮೀಣ ನಾಗರಿಕರಿಗೆ ಅವರ ಗ್ರಾಮಗಳಲ್ಲಿ ತಲುಪಿಸುವ ಗುರಿ ಹೊಂದಿಟ್ಟು ಜೆ2ಸಿ ಸೇವೆಗ, ಬ್ಯಾಂಕಿಂಗ್, ಆರ್ಐಟಿ, ಪ್ರಶ್ನೆಗಾಂಗೆ ಇನ್ನಿತರ ಸೇವೆಗಳನ್ನು ಗ್ರಾಮ ಮಟ್ಟದಲ್ಲಿ ಎಲ್ಲ ನಾಗರಿಕರಿಗೆ ತಲುಪಿಸುವ ಒಂದು ಬಿಂದು ಸಹಾಯ ಕೇಂದ್ರವಾಗುತ್ತಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಹೇಳಿದರು. ಜಿಲ್ಲಾ ವಲಯ ಕೈಮಗ್ಗ ಉದ್ದಿಮೆಗಳಿಗೆ ಸಹಾಯ ಯೋಜನೆಯಡಿ 2022-23 ಸಾಲಿಗೆ ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ 9 ರಿಂದ 10 ನಗರದ ಗಾಂಧಿ ಮೈದಾನದಲ್ಲಿ ನಡೆದಿದೆ. ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಕಡೆಯಿಂದ 7 ಟ್ರ್ಯಾಕ್ ಮತ್ತು ಫೀಲ್ಡ್ ಹಾಕಿ ಕ್ರೀಡೆಗೆ ಹೈದಗಳ ಆಯ್ಕೆ ಪ್ರಕ್ರಿಯೆ ಆಯೋಜಿಸಲಾಗಿದೆ. ಗೋಣಿಕೊಪ್ಪ ಕ್ಯಾಲ್ಸ್ ಆವರಣದಲ್ಲಿ ಆಯ್ಕೆ ನಡೆಯಲಿದ್ದು 12, 14 ಮತ್ತು 16 ವಯಸ್ಸಿನ ವಿದ್ಯಾರ್ಥಿಗ ಉಚಿತವಾಗಿ ಭಾಗವಹಿಸಕ್ಕೆ. ಕುಶಾಲನಗರ ತಾಲೂಕು ಸುರುಣ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನಡೆದಿದೆ. ಅಂಚೆ ಅದಾಲತ್ನ ಸಭೆ 24 ಮಧ್ಯಾಹ್ನ 3 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಿಸಿದ ಎಲ್ಲಾ ತರಹದ ದೂರುಗಳನ್ನು ತಕ್ಕಂಡು ಚರ್ಚಿಸಲಾಗಿದೆ. ದೂರುಗಳನ್ನು ಅಂಚೆ ಅದಾಲತ್ ತಿಳಿ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ 23 ಒಳಗೆ ತಲುಪುವಂಗೆ ಕಳಿಸಕ್ಕೆ, ಹಾಗೆ 24 ನಡೆಯುವ ಸಭೆಯಲ್ಲಿ ಭಾಗವಹಿಸಕ್ಕೆ ತಿಳಿ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಲು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ 11 ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೆಗಾಲೋಕ ಅದಾಲತ್ ನಡೆದಿದೆ. ನ್ಯಾಯಾಲಯಗಳಲ್ಲಿ ಬಾಕಿರುವ ಪ್ರಕರಣಗಳು ಸೇರಿದಂತೆ ಇನ್ನಿತರ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗಿದೆ ತಿಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ತಿಳಿಸಿದರು. ಗಾಡಿಬೀಡು ಜವಾಹರ್ ನವೋದಯದ ವಿದ್ಯಾಲಯದ ಪ್ರಸಕ್ತ ಸಾಲಿಗೆ 6ನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ತಾರೀಕು 8ರವರೆಗೆ ಕಾಲಾವಕಾಶ ನೀಡಲು ತಿಳಿ ಪ್ರಾಂಶುಪಾಲರು ತಿಳಿಸಲು. ಸಂಜೀವಿನಿ ಕೆಎಸ್ಆರ್ಎಲ್ಪಿಎಸ್ ಸಂಸ್ಥೆನ ಕಡೆಯಿಂದ ನಿರ್ಮಾಣ ಆಗ್ತಿರುವ ಎನ್ಆರ್ಎಲ್ಎಂ ಯೋಜನೆಯಡಿ ಗ್ರಾಮೀಣ ಮಹಿಳೆಯರ ಸಾಮಾಜಿಕ ಆರ್ಥಿಕ ಬಲವರ್ಧನೆಗಾಗಿ ಸಂಜೀವಿನಿ ಸ್ವಸಹಾಯ ಸಂಘಗಳ ಮಹಿಳಾ ಉದ್ಯಮಗ ತಯಾರಿಸುವ ಉತ್ಪನ್ನಗಳ ಮಾರಾಟ ಮೇಳ ತಾರೀಕು 7 ಮತ್ತು 8ರಂದು ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ನಡೆದಿದೆ. ಸಾರ್ವಜನಿಕರು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸುವಂಗೆ ಕೊಡಗು ಜಿಲ್ಲಾ ಪಂಚಾಯತಿ ಸಿಇಒ ಮನವಿ ಮಾಡಲು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ ಕುಶಾಲನಗರ ಮಡಿಕೇರಿ ನಾಪೋಕ್ಲು ಸೋಮವಾರಪೇಟೆ. ಸೇವಾ ಮಾಹಿತಿ. ಸಂಪಾಜ ನಿವಾಸಿ ದಿವಂಗತ ಬಾಲಚಂದ್ರ ಕಳಗಿಯವರ ತಂದೆ ಕಳಗಿ ವೆಂಕಪ್ಪಗೌಡ ಅವರು 79 ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದು ಇವರ ಅಂತ್ಯಕ್ರಿಯೆ ಇಂದೇ ರಾತ್ರಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಚಿನ್ನವನ್ನು ಖರೀದಿಸುವಾಗ ಬಿಐಎಸ್ ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಅಂಕಿಗಳ ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ಕೆದಮುಳ್ಳೂರು ಗ್ರಾಮ ಬೀಕಚಂಡ ಬೋಪಣ್ಣ ಮೇಘ ದಂಪತಿರ ಮೋವ ಚರಣ್ ಚಂಗಪ್ಪಂಡ 6ನೇ ಕಾಲ್ತ್ರ ಪುಟುರನ ಮೇಯಿಂದ್ ಬೀಕಚಂಡ ಚರಣ್ ಚಂಗಪ್ಪಂಗ್ ಮಾದೇವಿರ ಆಶೀರ್ವಾದ ಎಕ್ಕಲು ಇರಡನ್ನು ನಲ್ಲಮೆ ಬಂದಿತ್ತು. ಪಪ್ಪ ಬೋಪಣ್ಣ ಅಮ್ಮ ಮೇಘ ತಂಗೆ ಕೃಷಿ ಪೊನ್ನಮ್ಮ ತಾತ ವಯ ಬೀಕಚಂಡ ಗಣಪತಿ ಮುತ್ತವ್ವ ಬೋಜಪ್ಪ ಕಿರಣ್ ಆಂಟಿ ಶೋಭಾ ಬೋಜಪ್ಪ ಅರುಣ್ ಪೊನ್ನಪ್ಪ ಪಿಂಜ ಬೀಕಚಂಡ ಒಕ್ಕಾರ ಕಂಡಂಗಾಲತ್ರ ತಾತ ವಯ ಬಳಪಂಡ ಕಾಳಪ್ಪ ಸಾವಿತ್ರಿ ಆಂಟಿ ನಿರ್ಮಾ ಚರಣ್ ಚಂಗಪ್ಪ ಹ್ಯಾಪಿ ಬರ್ಡೇ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್ ಬೆಡ್ ಶೀಟ್ಸ್ ಡಬಲ್ ಕಾರ್ಪೆಟ್ ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ಎಲ್ಲಾ ಕೊಡವ ಒಕ್ಕಮ್ಮ ಜನಳೆ ಕರ್ನಾಟಕ ಸರ್ಕಾರ ಪಿಂಜ ಕೊಡವ ಹಾಕಿ ಅಕಾಡೆಮಿರ ಆದನೆಲ್ ಈ ಕಾಲ ಕೊಡವ ಒಕ್ಕಡೊಕ್ಕಡೋಳಲು ಅಪ್ಪಚ್ಚೋಳಂಡ ಒಕ್ಕ ಹಾಕಿ ನಮ್ಮೆ ಇದೇ March 18 ಶುರುವಾಪ ಒಕ್ಕಪೆದ ನೊಂದವಣಿಕ February 16 ಆಕಿರಿ ದಿನ ಎಲ್ಲಾರು ಕೂಡಿ ಆಡಿತು ಗಿನ್ನಿಸ್ ದಾಖಲೆ ಮಾಡೋಣ. ನೋಂದಣಿ ಮಾಡುವಕ್ಕ ಇಕ್ಕ ಅನ್ನುವ ವಿಳಾಸತ್ನ ಸಂಪರ್ಕ ಮಾಡಿ. ಬಲ್ಲಮಾವುಟಿಲ್ ಅಪ್ಪಚ್ಚೋಳಂಡ ಮಿಥುನ್ ಮಾಚಯ್ಯ ನಾಪೋಕುಲು ಅಪ್ಪಚ್ಚೋಳಂಡ ನವೀನ್ ಅಪ್ಪಯ್ಯ ಕಾವೇರಿ ರೆಸ್ಟೋರೆಂಟ್ ಪೊನ್ನಾಡು ಸೂಪರ್ ಮಾರ್ಕೆಟ್ ಕುಲ್ಲೇಟಿರ ಅರುಣ್ ಬೇಬ ಮೂರ್ನಾಡಲ್ ಕಂಬಿರಂಡ ಯೋಗೇಶ್ ರಾಣಿ ಎಂಟರ್ಪ್ರೈಸಸ್ ಮಡಿಕೇರಿಲ್ ಅಪ್ಪಚ್ಚೋಳಂಡ ರವಿ ಮಣ್ಣಪ್ಪ ಕೊಡವ ಸಮಾಜದ ಪಕ್ಕ ಕುಪ್ಪಣ್ಣ ಕಾರ್ಯಪ್ಪ ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ ಕಾಲೂರ್ಲ ಐಲಪ್ಪಂಡ ಕವನ್ ಪರ್ಲ್ ವ್ಯಾಲಿ ಅಡ್ವೆಂಚರ್ಸ್ ಮಾದಾಪುರತ್ಲ ನಾಪಂಡ ಉಮೇಶ್ ಐಚಿಟ್ಟಿರ ಜಯಾನಂಜಪ್ಪ ಚೆಟ್ಟಳಿಲ್ ಪುತ್ತರಿರ ರಾಜೇಶ್ ಕಾಫಿ ಮಿಲ್ ಚೆಟ್ಟಳ್ಳಿ ಮುಖ್ಯ ರಸ್ತೆ ಶುಂಠಿಗೋಪತ್ಲ ಅಪ್ಪಚ್ಚೋಳಂಡ ಅಜಿತ್ ಅಚ್ಚಯ್ಯ ವಿರಾಜಪೇಟೆಲ್ ಅಪ್ಪಚ್ಚೋಳಂಡ ಸುರೇಶ್ ಕುಮಾರ್ ಕ್ರಾಸ್ಮಿಟ್ ಆಗ್ರೋ ಸೊಲ್ಯೂಷನ್ ಮಾಳೇಟರ ಶ್ರೀನಿವಾಸ್ ಕೊಡವ ಸಮಾಚಾರ ಮೂಳೆರ ಉಮೇಶ್ ಉತ್ತಪ್ಪ ಮೋಹನ್ ಸರ್ವಿಸ್ ಸ್ಟೇಷನ್ ಗೋಣಿಕೋಪತ್ಲ ಲೇನ್ ಅಂಡ್ ಮೀ ಸ್ಪೋರ್ಟ್ಸ್ ಶಾಪ್ ಸಿಡಿ ಮಾದಪ್ಪ ಸಿಡಿಎಂ ಎಂಟರ್ಪ್ರೈಸಸ್ ಮುಖ್ಯ ರಸ್ತೆ ಪೊನ್ನಂಪೇಟೆಲ್ ಐನಂಡ ಬೋಪಣ್ಣ ಕಾವೇರಿ ಎಂಟರ್ಪ್ರೈಸಸ್ ಹುದಿಕೇರಿಲ್ ಚಂಗುಲಂಡ ಸೂರಜ್ ಶ್ರೀಮಂಗಲತ್ ಕೋಳೇರ ಬಾಬು ಗಣಪತಿ ಸ್ಟೋರ್ಸ್ ಬಿರುನಾಣಿಲ್ ಕರ್ತಮಾಡ ಮೋಹನ್ ನಾಣಯ್ಯ ಬಾಳೆಲೆಲ್ ಆದೆಂಗಡ ಪ್ರಕಾಶ್ ಚಂಗಪ್ಪ ಗುರುಕೃಪಾ ಎಂಟರ್ಪ್ರೈಸಸ್ ಬಿಟಂಗಾಲತ್ ಮೂಕಚಂಡ ನಾಚಪ್ಪ ಎನ್ಜೆ ಟ್ರೇಡರ್ಸ್ ಕೂಟ್ ಎಥ್ನಿಕ್ ಹಾಲ್ ರ ಎದಿಕೆ ಅಮ್ಮತ್ತಿಲ್ ಮಂಡೆಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್ ಮರಗೋಡು ಸಿದ್ದಾಪುರತ್ ಅಪ್ಪಚ್ಚೋಳಂಡ ಹರೀಶ್ ಸೋಮಯ್ಯ ಡೀಪ್ ವುಡ್ಸ್ ಎಸ್ಟೇಟ್ ಕಾಕೋಟು ಪರಂಬುಲ್ ಮೇವಡ ಚಿನ್ನಪ್ಪ ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್ ಕಡಗತ್ಲ ಕೋಡಿನ ರಾಬಿನ್ ಸುಬ್ಬಯ್ಯ ಬೋಬ್ಸ್ ಕೋಲ್ಡ್ ಸ್ಟೋರೇಜ್ ಪಾರಾಣೆಲ್ ಅಪ್ಪನೆರವಂಡ ರಾಜೇಶ್ ಕಕ್ಕಬೇಲ್ ಪರದಂಡ ಅಶೋಕ್ ಚಿಕನ್ ಸೆಂಟರ್ ಚೇರಂಬಾಣೆಲ್ ಪೊನ್ನಚೆಟ್ಟಿರ ಮಿತ್ರ ಪಿಎಸ್ಆರ್ ಸಿಲ್ಕ್ ಸ್ಯಾರೀಸ್ ವತಿಯಿಂದ ಇದೇ February 4 and 5 ಕುಶಾಲನಗರದ ಕನಿಕಾ ಇಂಟರ್ನ್ಯಾಷನಲ್ ಅಲ್ಲಿ ರೇಷ್ಮೆ ಸೀರೆ ಕಾಟನ್ ಸೀರೆ ಡ್ರೆಸ್ ಮೆಟೀರಿಯಲ್ಸ್ ಇನ್ನಿತರ ಬಟ್ಟೆಗಳ ಪ್ರದರ್ಶನ ಮತ್ತು ಮಾರಾಟ. ಬನ್ನಿ ಖರೀದಿಸಿ ಸಂಭ್ರಮಿಸಿ. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್ ಸೂಟ್ ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆರ ಕೂಡು ಕೂಟತ್ ನಾಳೆಂಜೆಯದೆ ಆರಂಗೆತ್ತನೆ ಮಡಿಕೇರಿಯ ರಾಜಸೀಟ್ ಪೂತೋಟತ್ ಪೂಪಣ್ಣು ಪ್ರದರ್ಶನ ನಡಪ. ವೈಪತ್ 4 ಗಂಟೆಗೆ ನಡಪ ಉದ್ಘಾಟನಾ ಸಮಾರಂಭತ್ ಜಿಲ್ಲಾ ಉಸ್ತುವಾರಿ ಸಚಿವಂಗಳನ್ನ ಬಿಸಿ ನಾಗೇಶ್, ಶಾಸಕಂಗ ಸಂಸದಂಗ ಕೂಡ್ನನಿಕೆ ಮುಖ್ಯಪಟ್ಟವು ಹಾಜರಿಪ. ಕುಶಾಲನಗರ ತಾಲೂಕಲು ಇದೇ ಆದ್ಯಾಯಿತು. ನಾಳೆ ಅಲ್ಯತ್ರ ರೈತ ಸಹಕಾರ ಭವನತ್ ಕನ್ನಡ ಸಾಹಿತ್ಯ ಸಮ್ಮೇಳನ ನಡಪ. ಪೊಲ 8 ಗಂಟೆಗೆ ನಡಪ ಓಜಪಾರ್ಚಿಡುವ ಕಾರ್ಯಕ್ರಮತ್ ಕುಶಾಲನಗರ ಪುರಸಭೆ ಅಧ್ಯಕ್ಷಗಳನ್ನ ಬಿ ಜಯವರ್ಧನ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷಗಳನ್ನ ಎಂಪಿ ಕೇಶವ ಕಾಮತ್ ಕೂಡ್ನನಿಕೆ ಮುಖ್ಯಪಟ್ಟವು ಹಾಜರಿಪ್ಪ. ಕರ್ನಾಟಕ